9 ಈಗ ಕಳೆದ 3-4 ವರ್ಷದಿಂದ ನಾವು ಕೃಷಿ ಯಂತ್ರೀಕರಣವನ್ನು ಜಾಸ್ತಿ ಮಾಡಿದ್ರಿಂದ, ಚೆನ್ನಾಗಿ ಸಬ್ಸಿಡಿ ಕೊಟ್ಟಿರೋದ್ರಿಂದ, ಯಂತ್ರೋಪಕರಣ ಬಳಕೆ ಟ್ರ್ಯಾಕ್ಟರ್ ಬಳಕೆ ಜಾಸ್ತಿ ಆಗಿರೋದ್ರಿಂದ 2.55 ಹೋಗಿದೆ ಇವತ್ತು, 2.5 ತನಕ ಹೋಗಿದೆ. ಆದರೆ ಬೇರೆ ದೇಶಗಳಲ್ಲಿ ಅದು 10-15-20 ತನಕ ಹೋಗಿದೆ. ಅದರಿಂದ ಅವರು ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬ ಮುಂದಿದ್ದಾರೆ. ನಾವು ಸಹಿತ ಕೃಷಿ ಯಂತ್ರೀಕರಣ ಮಟ್ಟವನ್ನು ತುಂಬ ಸುಧಾರಿಸಲಿಕ್ಕೆ ಕೃಷಿಯ ಅಶ್ವಶಕ್ತಿ ಅಂದರೆ ಕ್ಷೇತ್ರ ಮಟ್ಟದಲ್ಲಿ ಇರುವಂಥ ಅಶ್ವಶಕ್ತಿ ಅಂದರೆ ಪವರ್ ಎಷ್ಟು ಅವೈಲಬಲ್ ಎಷ್ಟು ನಮಗೆ ಸಿಗಬೇಕು ಅನ್ನೋದನ್ನು ನೋಡಲಿಕ್ಕೆ ಅದನ್ನು ನಾವು ಟ್ರ್ಯಾಕ್ಟರ್ಗಳನ್ನು ವಿವಿಧ ಉಪಕರಣಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಂತವಾಗಿ ಅದು ಈಗಾಗಲೇ ಸುಧಾರಣೆ ಕಂಡಿದೆ, ಸುಧಾರಣೆ ಭಾಳ ಸುಧಾರಣೆ ಕಂಡಿದೆ. ಹೇಳ್ತಲ್ಲ 1.9 ಅಶ್ವಶಕ್ತಿ 1 ಹೆಕ್ಟೇರ್ಗೆ ಇರ್ತಕ್ಕಂಥದ್ದು ಇವತ್ತು 2.5 ಆಗಿದೆ. ಆಯಿತಾ? ಎರಡನೇದು ಇನ್ನೊಂದು ಎರಡನೇ ಕ್ವಶನ್ ಕೇಳಿದ್ರಿಂದ ಎರಡನೇ ಕ್ವಶನ್ ಏನು? ಎರಡನೇ ಪ್ರಶ್ನೆ ಸರ್, ರೈತ ಕುಟುಂಬಕ್ಕೆ ಯಂತ್ರೋಪಕರಣ ನೆರವು ಯಾವ್ಯಾವ ಕೊಡ್ತಿದೆ ಸರ್? ಎಲ್ಲ ಉಪಕರಣಗಳು ಕೊಡ್ತೀವಿ ಸಾಮಾನ್ಯ ವರ್ಗದ ರೈತರಿಗೆ 50%, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 90% ಎಲ್ಲಾ ಉಪಕರಣಗಳು ಕೊಡ್ತೀವಿ. ಕೃಷಿ ಇಲಾಖೆ ಭೇಟಿ ಮಾಡ್ರಿ, ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ರಿ. ಕೃಷಿ ಇಲಾಖೆ ಬರುತ್ತೆ ಸರ್ ಅದು? ಹೌದು ಹೌದು ಹೌದು. ಕರೆ ಮಾಡ್ತೀವಿ. ಅದು ಬರೀ ನೀವು ಯಾವ್ದೋ ರೋಟೋವೇಟರ್ ಒಂದೇ ಇರ್ತದೆ ಸರ್, ಅದು ಬೇರೆ ಬಿಡಿ ಇದು ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಸರ್. ಅದಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ, ಪವರ್ ಟಿಲ್ಲರು, ನೇಗಿಲು, ರೋಟೋವೇಟ್ರು, ಡಿಸ್ಕ್ ಪ್ಲೋ, ಬಾಂಡ್ಲಿ ಅಂತ ಬರ್ತಲ್ಲ ಬಾಂಡ್ಲಿ, ಕಲ್ಟಿವೇಟ್ರು, ಇನ್ನೊಂದು ಡಿಸ್ಕ್ ಯಾರೋ ಅಂತ ಬರ್ತದೆ, 4-5-8 ಬಾಂಡ್ಲಿ ಇರ್ತದೆ ಅದು ಸಹಿತ, ಕುಂಟೆ ಎಲ್ಲವನ್ನೂ ಕೊಡ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರೇಳಿ ಸರ್, ಎಲ್ಲಿಂದ? ನಮಸ್ಕಾರ ಸರ್, ನಾನು ಚಂದ್ರಾಪಟ್ಟಣ ಹಾಸನ ಜಿಲ್ಲೆ. ಹ್ಮ್, ಕೇಳಿ ಪ್ರಶ್ನೆನ. ಚಂದ್ರಾಪಟ್ಟಣ ತರ ಕೆಳಗಿರ ಕೊಪ್ಪಿಂದ ಸರ್, ಲಿಂಗರಾಜ್ ಅಂತ ಕೇಳಿ. ಸರ್, ಈಗ ಕೃಷಿ ಯಂತ್ರಗಳನ್ನ ಕೃಷಿ ಇಲಾಖೆಯಿಂದ ಕೊಡ್ತಾರೆ, ಬಹಳ ಸಂತೋಷ. ಆದ್ರೆ ಈ ರೈತರಿಗೆ ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ತುಂಬಾ ಖರ್ಚು ಬರ್ತಾ ಇದೆ ಅವ್ರಿಗೆ. ಏನಾಗತ್ತೆ ಅಂದ್ರೆ ಒಂದ್ಸಲ ಕಳಪೆ ಮಟ್ಟದ ಸಿಕ್ಬಿಡ್ತದೆ, ಆಮೇಲೆ ಸ್ಕಿಲ್ಡ್ ಮೆಕ್ಯಾನಿಕ್ ಇರೋದಿಲ್ಲ, ಯಾರ ಹತ್ರ ತಕೊಂಡು ಹೋಗ್ತಾರೆ ಮಿಷಿನ್ಗಳನ್ನ, ಅವ್ರಿಗೆ ನೀವು ಸಬ್ಸಿಡಿ ಕೊಟ್ಟಿರೋದು ಅದ್ ಖರ್ಚು ಲೋಟ ಹೋಗ್ಬಿಡುತ್ತೆ. ಹಂಗಾಗಿ ನಿರ್ವಹಣೆ ಮಾಡೋದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಮಾರ್ಗ ಇದ್ರೆ ಇಲಾಖೆಯಿಂದ ಮಾಡ್ತೀವಿ. ಈಗ ಅದೇ ಮಾಡ್ತೇವೆ ಈ ಸರ್. ನಾವಾಗ ನೀವು ಒಳ್ಳೆ ಒಳ್ಳೆ ಒಂದು ಅಭಿಪ್ರಾಯ ಕೊಟ್ಟಿದ್ದೀರಿ. ನೀವು ನಮ್ಮಲ್ಲಿ ಕೃಷಿ ಜಿಲ್ಲಾ ಮಟ್ಟದ ಕೃಷಿ ತರಬೇತಿ ಕೇಂದ್ರಗಳಿದ್ದಾವೆ, ಅಲ್ಲಿ ದುರಸ್ತಿ ಮತ್ತೆ ಕೃಷಿ ಯಂತ್ರ ನಿರ್ವಹಣೆ ಬಗ್ಗೆ ಒಂದು ತರಬೇತಿ ಹಮ್ಮಿಕೊಳ್ಳಲಿಕ್ಕೆ ನಾವು ಯೋಜನೆ ನಿರೂಪಿಸ್ತೇವೆ. ಆಯ್ತಾ? ಆಗ ರೈತರು ಅಲ್ಲಿ ಬಂದು ಹೇಗೆ ನಮ್ಮ ಮಟ್ಟದಲ್ಲಿ ಹೆಂಗ್ ನಿರ್ವಹಣೆ ಮಾಡಬೇಕು. ಶಂಕರಮೂರ್ತಿ ಅವರ, ಆ ಒಂದು ಯೋಜನೆ ಈ ಯಾವಾಗ ಜಾರಿಗೆ ಬರಬಹುದು? ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಅದಾದ ಯೋಜನೆಗಿರಿ ಅವ್ರು ಹೇಳ್ತಾ ಇದ್ದಾರೆ, ಅದು ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತೀವಿ. ಆಯ್ತಲ್ವಾ? ರೈತರಿಗೆ ದುಬಾರಿ ಖರ್ಚು ಬರ್ತಾ ಇದೆ. ಹೌದು ಹೌದು, ನಿರ್ವಹಣೆ ನಿರ್ವಹಣೆ ಸಣ್ಣ ಸಣ್ಣ ರೈತರ ಮಟ್ಟದಲ್ಲಿ ಅವರೇ ನಿರ್ವಹಣೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಅನಿಸಿಕೆ ಅವ್ರಿಗೆ ಗೊತ್ತಾಗಿದೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯ ನೋಡೋಣ. ಹಲೋ ಕೃಷಿ ರಂಗ, ಕೃಷಿ ಯಾಂತ್ರೀಕರಣ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರು ಸರ್, ಎಲ್ಲಿಂದ? ಸರ್, ರವೀಂದ್ರನಾಥ್ ಕಂಚಿಕೆರೆ, ಹೊಸನಗರ ತಾಲೂಕ್ ಶಿವಮೊಗ್ಗ ಡಿಸ್ಟಿಕ್ಟ್. ಹೇಳಿ ಸರ್. ನಾನು ಇವಾಗ ದೋಟಿ ತಗೊಂಡಿದ್ದೀನಿ, ಅದ್ರ ಜೊತೆಗೆ ಮೋಟರ್ ತಗೊಂಡಿದ್ದೀನಿ. ಆ ಮೋಟರ್ಗೆ ತಗೊಂಡಿದ್ದೀನಿ, ತಗೊಂಡು ಮೋಟರ್ಗೆ ಸಬ್ಸಿಡಿ ಸಿಗುತ್ತಾ? ಅಲ್ಲ, ಅದು ಜೋಟಿಗೆ ಮಾತ್ರ ಸಬ್ಸಿಡಿ ಸಿಗುತ್ತೆ, ಮೋಟರ್ಗೆ ಸಬ್ಸಿಡಿ ಸಿಗುತ್ತೆ. ಎಲ್ಲಿಂದ? ಕೃಷಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ತಗೊಂಡಿರ್ತೀರಿ ನೀವು? ಜೋಟಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಸರ್ ನನಗೆ. ಹೌದು ಹೌದು, ಕೊಟ್ಟಿದ್ದಾರೆ. ಹಾ, ಇದಕ್ಕೆ ಅದಕ್ಕೆ ಮೋಟರ್ ಬೇಕಲ್ಲ, ಇದಕ್ಕೆ ಗ್ಯಾಸ್ ಹಾಕ್ಲಿಕ್ಕೆ. ಆ ಮೋಟ್ರು? ಆ ಮೋಟ್ರು ಮೋಟ್ರು ಆ ಮೋಟ್ರ್ ಇಲ್ಲ, ನಮಗೆ ನಮ್ಮಲ್ಲಿ ಇಲ್ಲ ಸಹಾಯ ಸಿಗುದಿಲ್ಲ ಮೋಟ್ರಿಗೆ ಗ್ಯಾಸ್ ಹಾಕ್ಲಿಕ್ಕೆ. ಏನ್ ಗ್ಯಾಸ್ ಹಾಕ್ತೀರಿ ಅದಕ್ಕೆ? ಅದು ತೋಟಕ್ಕೆ ಔಷಧ ಹೊಡಿಲಿಕ್ಕೆ. ತೋಟದ ಅಡಿಕೆ ಮರಕ್ಕೆ ಔಷಧ ಹೊಡೆಯೋದು? ತೋಟಕ್ಕೆ ಔಷಧ ಹಾಕ್ಲಿಕ್ಕೆ. ಹಾ, ಅದಕ್ಕೆ ಸಿಗ್ಬೋದು. ಮೋಟ್ರ್ ಪರ್ಚೇಸ್ ಮಾಡ್ಬಿಟ್ಟಿದೀನಿ. ಹಾ, ನಮಗೆ ಅದ್ರ ಬಿಲ್ ಗಿಲ್ ಎಲ್ಲ ಇದೆ, ಅದ್ರದ್ದು ಇಲ್ಲ. ಅದು ನಮ್ಮ ಕೃಷಿ ಇಲಾಖೆ ನೀವು ತಗೊಳೋದಕ್ಕಿಂತ, ನೀವು ಸಿಂಪಡಣೆ ತಗೊಳೋದಕ್ಕಿಂತ ಮುಂಚೆ ಅರ್ಜಿಯನ್ನು ಸಲ್ಲಿಸಬೇಕು. ನೀವು ಸೆಲೆಕ್ಷನ್ ಆದ್ಮೇಲೆ ತಗೊಳ್ಳಿಕ್ ಆಗುತ್ತೆ. ಈಗ ಪರ್ಚೇಸ್ ಮಾಡಿದ ನೀವು ಅಲ್ಲ ಖರೀದಿಸೋದಕ್ಕೆ ನಾವು ಅವಕಾಶ ಇರುವುದಿಲ್ಲ. ಓಕೆ ಓಕೆ ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಅನೇಕ ಕೇಳುಗರು ಮತ್ತೆ ಮತ್ತೆ ಇನ್ನೂ ಕರೆ ಮಾಡ್ತಾನೆ ಇದ್ದಾರೆ. ಸಮಯದ ಅಭಾವದಿಂದ ನಾವು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೇಳುಗರೆ, ಮುಂದಿನ ಶುಕ್ರವಾರ, ಮುಂದಿನ ಬುಧವಾರ ನಾವು ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ PMFME ಅಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಅಲ್ಲಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಕೃಷಿ ಯಾಂತ್ರೀಕರಣ ವಿಭಾಗದ ಉಪನಿರ್ದೇಶಕರಾದ ಶಂಕರಮೂರ್ತಿ CMC ಅವರಿಗೆ ಎಲ್ಲ ಕೇಳುಗರ ಪರವಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮವನ್ನು ಆಲಿಸಿದ

ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟ ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ಐ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ ಮೂರು ಪಾಲಿಸಿ ತಗೊಂಡೆ, ಮತ್ತೆ ನನಗ್ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗ್ಬಾರ್ದು ಅಂತ. ಆರ್ಪಿಎಲ್ಐ ಗ್ರಾಮ ಸಂತೋಷ್ ಪಾಲಿಸಿ ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ನೀವು ಮಿಸ್ಟರ್ ಡಿಪೆಂಡಬಲ್, ನೀವೇ ಹೇಳಿ ಬೆಸ್ಟ್ ಇಂಜಿನ್ ಆಯಿಲ್. ನನ್ನ ಗಾಡಿಗೆ ಬರೀ ಮ್ಯಾಕ್ ಲೂಬ್ರಿಕೆಂಟ್ಸ್ ಆಗಿದೆ ಮಿಸ್ಟರ್ ಡಿಪೆಂಡಬಲ್. ಮ್ಯಾಕ್ ಲೂಬ್ರಿಕೆಂಟ್ಸ್, ನಿಮ್ಮ ಗಾಡಿಯ ಮಿಸ್ಟರ್ ಡಿಪೆಂಡಬಲ್. ಈಗ ನಾವು ಕೃಷಿಯಲ್ಲಿ ನೀರು ಮತ್ತು ಹಣ ಎರಡನ್ನೂ ಉಳಿಸಬಹುದು. ಅದು ಹೇಗೆ? ಹೊಸ GST ಇಂದ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಲ್ಲಿ ಸುಮಾರು 9,000 ರೂಪಾಯಿ ವರೆಗೂ ಉಳಿಸಬಹುದು. ಹಾಗಾದ್ರೆ ಕಡಿಮೆ ವೆಚ್ಚ, ಉತ್ತಮ ಲಾಭ. ಕೃಷಿ ಈಗ ಸುಲಭ ಆಯ್ತು, ಬೆಳೆ ಉತ್ಪಾದನೆನೂ ಉತ್ತಮ ಆಯ್ತು. ನೆಕ್ಸ್ಟ್ ಜೆನ್ GST, ಬೆಟರ್ ಅಂಡ್ ಸಿಂಪ್ಲರ್. ಆತ್ಮೀಯ ಕೇಳುಗರೆ, ಆಕಾಶವಾಣಿ ಧಾರವಾಡ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಪ್ರತಿ ರವಿವಾರ ಬೆಳಿಗ್ಗೆ 7:15 ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ. ತಪ್ಪದೇ ಕೇಳಿ, ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಅಥಣಿ ತಾಲೂಕಿನ ಸುತ್ತಟ್ಟಿಯ ಚಿನ್ನವ ಸುರೇಶ್ ಹಳ್ಳದಮಳ ಮತ್ತು ತಂಡದವರಿಂದ ಸಂಪ್ರದಾಯದ ಪದ. ಪಾರ್ವತ ಕರದಾಳ ತನ್ನ ಮಗನ, ಶ್ರೀ ಪಾರ್ವತ ಕರದಾಳ ತನ್ನ ಸೂಸನ. ಪಾರ್ವತ ಕರದಾಳ ತನ್ನ ಸೂಚನ, ಪಾರ್ವತ ಕರದಾಳ ತನ್ನ ಮಗನ, ಶ್ರೀ ಪಾರ್ವತ ಕರದಾಳ ತನ್ನ ಸೂಚನ. ಪಾರ್ವತ ಕರದಾಳ ತನ್ನ ಸೂಸನ. ಶ್ರೀ ಪಾರ್ವತ ಕರದಾಳ ತನ್ನ ಸೂಸನ. ವಡಿ ಗಾಯಿ ಶಿಡಿ ಗಾಯಿ ವಡಿ ವಟಂಗಿನ ಕಾಯೇ, ವಡಿ ಗಾಯಿ ಶಿಡಿ ಗಾಯಿ ವಡಿ ವಟಂಗಿನ ಕಾಯೇ, ವಡಿ ವಟಂಗಿನ ಕಾಯಿ ಜಾತರಿ ಜೋಗಳ ಬಾವಿ ಕರದಾಳ ತನ್ನ ಮಗನ. ಶ್ರೀ ಪಾರ್ವತ ಪಾರ್ವತ ಕರದಾಳ ತನ್ನ ಮಗನ, ಶ್ರೀ ಪಾರ್ವತ ಕರದಾಳ ತನ್ನ ಸೂಸನ. ಮಲ್ಲಿಗೆ ಹೂವ ಬಿದ ಪಾರ್ವತ ಕರದಳ ತನ್ನ ಶೋಷಣ ಪಾರ್ವತ ಕರದಳ ತನ್ನ ಮಗನ ಶ್ರೀ ಪಾರ್ವತ ಕರದಳ ತನ್ನ ಸೂಸನ ಮಲ್ಲಿಗೆ ಹೂವ ಬಿದರ ಮುಟ್ಟಿನ ತುಂಬೆ ಉದರ ಮಲ್ಲಿಗೆ ಹೂವ ಬಿದರ ಮುಟ್ಟಿನ ತುಂಬೆ ಬಿದರ ಮುಟ್ಟಿನ ತುಂಬೆ ಜಾತರ ಸೌದಾತಿ ಗುಡ ಕರದಳ ತನ್ನ ಮಗನ ಶ್ರೀ ಪಾರ್ವತ ಸಂಪ್ರದಾಯ ಪದಗಳನ್ನ ಕೇಳುತ್ತಿರುವಿರಿ. ಸೂಸನ ಬಾಳಿಗೊನಿಗಳ